കൃഷിരംഗ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದೊಳಗೆ ನಿತ್ಯ ಮೇಘ ಸಂದೇಶ, ಆಮೇಲೆ ಕೃಷಿ ಸಂವಾದ, ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ತಜ್ಞರೊಂದಿಗೆ ಸಂವಾದ. ಇವತ್ತಿನ ಈ ಕಾರ್ಯಕ್ರಮದಾಗ ಭಾಗವಹಿಸುವ ತಜ್ಞರು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದಾಗ ಸಸ್ಯರೋಗ ತಜ್ಞರಾದ ಡಾಕ್ಟರ್ ಜಹೀರ್ ಅಹಮದ್, ಮಣ್ಣಿನ ವಿಜ್ಞಾನಿಯಾದ ಡಾಕ್ಟರ್ ಶ್ರೀನಿವಾಸ್ ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಎಆರ್ ಕುರುಬರ್, ನಡೆಸಿಕೊಡುವವರು ಸೋಮಶೇಖರ್ ಎಸ್ ರುಳಿ, ಕೊನೆಗೆ ಅಕ್ಕ ಮಹಾದೇವಿ ಶಿವಕುಮಾರ್ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಸಂಪ್ರದಾಯದ ಪದ ಕೇಳೋಣಂತ. ಈಗ ಕೆಲವು ಜಾಹೀರಾತುಗಳು, ಆಮೇಲೆ ನಿತ್ಯ ಮೇಘ ಸಂದೇಶ ಮೂಡಿ ಬರ್ತದ. ಮ್ಯೂಕೋರ್ ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಹಿಂದೆ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಹಿಂದೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-525-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಕೊಪ್ಪಳ, ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 85%. ಬೀದರ್, ವಿಜಯಪುರ ಮತ್ತು ನೆರೆಯ ಜಹೀರಾಬಾದ್ಗಳಲ್ಲಿ 80%. ರಾಯಚೂರು, ಬಳ್ಳಾರಿ ಜಿಲ್ಲೆಗಳಲ್ಲಿ 70%. ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ 90% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರ್ದಂಗ ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇನ್ನು ಮುಂದೆ ಕೃಷಿ ಸಂವಾದ ಕಾರ್ಯಕ್ರಮ ಮೂಡಿ ಬರ್ತದ. ಕೃಷಿ ಸಂವಾದ. ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾಕ್ಟರ್ ಜಹೀರ್ ಅಹಮದ್, ಮಣ್ಣು ವಿಜ್ಞಾನಿ ಡಾಕ್ಟರ್ ಶ್ರೀನಿವಾಸ್ ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಎಆರ್ ಕುರುಬಾರ್ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕೃಷಿ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ವಾರ ನಾವು ಬಹಳಷ್ಟು ವಾತಾವರಣದೊಳಗ ಹೆಚ್ಚು ಕಡಿಮೆ ಆಗಿದ್ದನ್ನ ನೋಡಿದ್ವಿ. ಮಳೆ ನಮಗ ಬ್ಯಾಡಾಗಿತ್ತು, ಆದ್ರ ಅನಿವಾರ್ಯ ಪರಿಸ್ಥಿತಿಯನ್ನ ಎದುರಿಸಬೇಕಾದಂತಹ ಒಂದು ಸನ್ನಿವೇಶ ಈಗ ಅದ ಅಂತ ಹೇಳ್ಬಹುದು. ನಮ್ಮ ರೈತರಿಗೆ ಬೇಡಾದಂತಹ ಸಂದರ್ಭದೊಳಗ ಮಳೆ ಬರ್ತದ, ಬೇಕಾದಂತಹ ಸಂದರ್ಭದೊಳಗ ಮಳೆಯೂ ಬರೋದಿಲ್ಲ. ಆದರೂ ಕೂಡ ನಾವು ಈ ಒಂದು ಘಟನೆಗಳನ್ನ ನಾವು ಎದುರಿಸಿ ನಿಲ್ಬೇಕಾಗ್ತದ, ಮತ್ತ ಅದಕ್ಕೆ ತಕ್ಕ ಪರಿಹಾರ ಉಪಾಯಗಳನ್ನ ನಾವು ಮಾಡಬೇಕಾಗ್ತದ. ಇವತ್ತಿನ ಕಾರ್ಯಕ್ರಮದೊಳಗ ಎಂದಿನಂಗ ನಮ್ಮ ಜೊತೆಗೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಭಾಗವಹಿಸಿ ಯಾವ ಕಾರ್ಯಕ್ರಮಗಳನ್ನ ನಮ್ಮ ರೈತರು ಕೈಗೊಳ್ಳಬೇಕು, ವಿಶೇಷವಾಗಿ ಏನು ಮಳೆ ಹತ್ತಿರುವಂತಹ ಒಂದು ಸಂದರ್ಭದ ಈ ಟೈಮ್ನೊಳಗ ನಮ್ಮ ರೈತರು ಏನು ಮಾಡಬೇಕು, ಮತ್ತ ಈ ಮಳೆಯಿಂದಾಗಿ ಏನೇನು ಸಮಸ್ಯೆಗಳು ಆಗ್ತಾವ, ನೀರು ನಿಂತರೆ ಏನ್ ಸಮಸ್ಯೆ ಆಗ್ತದ, ಮತ್ತ ಅದರಿಂದ ಬೆಳೆಗಳ ಮೇಲೆ ಪರಿಣಾಮ ಆಗುವಂತದ್ದಂತೂ ಇದ್ದೇ ಇರ್ತದ. ಅದಕ್ಕೆ ನಮ್ಮ ರೈತರು ಯಾವ್ಯಾವ ಕ್ರಮಗಳನ್ನ ತಗೊಳ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ವಿಚಾರ ವಿಮರ್ಶೆ ಮಾಡ್ತಾ ಇದ್ದಾರೆ. ತಮಗೆ ಕೆಲವು ಟಿಪ್ಸ್ ಗಳನ್ನ ಕೂಡ ಅವರು ಕೊಡ್ತಾ ಇದ್ದಾರೆ. ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ಶಾಸ್ತ್ರಜ್ಞರಾಗಿರುವಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ಕಲಬುರಗಿ ಕೃಷಿ ಮಹಾವಿದ್ಯಾಲಯದೊಳಗ ತೋಟಗಾರಿಕಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಎಆರ್ ಕುರುಬರ್ ಅವರು, ಕೃಷಿ ವಿಜ್ಞಾನ ಕೇಂದ್ರದೊಳಗ ಮಣ್ಣು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಶ್ರೀನಿವಾಸ್ ಅವರು ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮ್ಮ ಸಲಹೆ ಸೂಚನೆಗಳನ್ನ ನೀಡಲಿದ್ದಾರೆ. ಮೊದಲಿಗೆ ಡಾಕ್ಟರ್ ಜಹೀರ್ ಅಹಮದ್ ಅವರು ಹೇಳುವುದನ್ನ ನಾವು ಕೇಳೋಣ. ವಿಶೇಷವಾಗಿ ತೊಗರಿ ಒಳಗ ಯಾವ ರೀತಿಯಾದಂತಹ ಒಂದು ಪರಿಣಾಮ ಈ ಮಳೆಯಿಂದಾಗಿ ಆಗ್ತದ, ನಮ್ಮ ಭಾಗದೊಳಗಂತೂ ಸಾಕಷ್ಟು ರೋಗಗಳು ಈ ಸಂದರ್ಭದೊಳಗೆ ಕಾಡುವಂತಹ ಸಾಧ್ಯತೆಗಳು ಇರ್ತಾವ. ಮಚ್ಚೆ ರೋಗ ಇರಬಹುದು, ಗೊಡ್ಡು ರೋಗ ಈಗಾಗಲೇ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ. ಅದಕ್ಕೆ ನಾವೇನು ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬೇಕು, ಮತ್ತೆ ಮುಂದೆ ಬರಲಾರದಂಗ ಕೂಡ ನಾವು ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಜಹೀರ್ ಅಹಮದ್ ಅವರಿಂದ ಕೇಳೋಣ. ತೊಗರಿ ಅಲ್ಲದೆ ಹತ್ತಿ ಬೆಳೆ ಬಗ್ಗೆ ಕೂಡ ಅವರು ತಮಗೆ ಸಲಹೆ ಸೂಚನೆ ನೀಡ್ತಾ ಇದ್ದಾರೆ. ಮೊದಲನೇದಾಗಿ ಬರುವಂತಹ ರೋಗಗಳಲ್ಲಿ ತೊಗರಿಯಲ್ಲಿ ನೋಡ್ತಾ ಇದ್ರೆ ಫೈಟೋಪ್ತರ ಮಚ್ಚ ರೋಗ ಯಾವ ರೀತಿ ಹಾನಿ ಮಾಡುತ್ತೆ ಅಂತ ನೋಡೋಣ. ಈಗಾಗಲೇ ರೈತರೇ ಜೂನ್ ಅಲ್ಲಿ 134 mm ಮಳೆ ಆಗಿದೆ, ಜುಲೈಯಲ್ಲಿ 264.8 mm ಮಳೆ ಆಗಿದೆ, ಅದರಲ್ಲಿ 79 mm ಧಾರಾಕಾರ ಮಳೆ ಒಂದೇ ದಿನದಲ್ಲಿ ಸುರಿದಿದೆ 10th. ಎಸ್ಪೆಷಲಿ ಅಲ್ಲಿ ಕೂಡ ಬೆಳವಣಿಗೆಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅಲ್ಲಿ ಗಿಡದ ಬೆಳವಣಿಗೆ. ಅದೇ ರೀತಿ ಜುಲೈ 15 ನಮಗೆ ಇನ್ನೊಂದು ದೊಡ್ಡ ಮಳೆ ಅಂದ್ರೆ 86 mm ಮಳೆ ಆಗಿದೆ September 5. ಸೊ ಈ ಹೊಲದಿಂದ ಹೊಲಗೆ ನೀರು ಹೋಗುವಂತಹ ಒಂದು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಲ್ಲಿಂದ. ಯಾಕಂದ್ರೆ ದಟ್ಟವಾದ ಮೋಡ ದಿನಗಳು 7 ಇದ್ದವು, ಆಮೇಲೆ ನಿರಂತರ ರಾತ್ರಿ ಮಳೆನೆ ಜಾಸ್ತಿ ಆಗಿದೆ ಈ ವರ್ಷ. ಸೊ ತೊಗರಿ 2.5-3 ಹಂತದಲ್ಲಿದೆ, ಆಮೇಲೆ ಕೆಲವರು 1.5 ಹಂತದಲ್ಲಿದೆ. ಈ ಹಂತದಲ್ಲಿ ಅತಿಯಾದ ತೇವ ಕಾಡ್ತಾ ಇದೆ ಗಿಡಗಳ ಬೆಳವಣಿಗೆಗೆ, ಇದರಿಂದಾಗಿನೇ ಬಹಳಷ್ಟು ಹಸಿನೇಟೆಗಳು ಕಾಣ್ತಾ ಇದೆ. ಅದಕ್ಕೋಸ್ಕರ ಇದು ನಾವು ಫೈಟೋಪ್ತರ ಮಚ್ಚೆ ರೋಗ ಅಂತ ಹೇಳ್ತೇವೆ. ಕಂದು ಬಣ್ಣ ಆಗುತ್ತೆ ಕಾಂಡ, ಆಮೇಲೆ ಗಿಡ ಮುರ್ಕೊಂಡು ಬೀಳುತ್ತೆ, ಆಮೇಲೆ ಗಂಟುಗಳು ಗಂಟುಗಳು ಟೈಪ್ ಕಾಣ್ತವೆ ಬಡ್ಡೆಯಲ್ಲಿ, ಆಮೇಲೆ ಬೆಳವಣಿಗೆ ಕೂಡ ಒಂದು ನಿಧಾನ ಹಂತಕ್ಕಾಗುತ್ತೆ. ಯಾಕಂದ್ರೆ ದಟ್ಟ ಮೋಡ ಬಹಳ ಹತ್ರನೇ ಇದೆ. ದಟ್ಟ ಮೋದ ವಾತಾವರಣ ಈ ರೀತಿ ಇದ್ರೆ ತೊಗರಿಗೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಎಂದೂ ಕಂಡರಿಯದ ಮಲ್ನಾಡು ಸ್ಥಿತಿ ಈಗ ಕಲಬುರಗಿಯಲ್ಲಿ ಆಗಿತ್ತು. ಇದು ಒಂದು ವಾರದಿಂದ ಇದು ತೂಫಾನ್ ಸೈಕ್ಲೋನ್ ಮಳೆಯಿಂದಾಗಿ ಆಗಿರತಕ್ಕಂಥದ್ದು. ಸೊ ಮಣ್ಣು ಹೊಸ ಚೇತರಿಕೆ ಬರಬೇಕಾಗುತ್ತೆ. ರೈತರು ಬಹಳಷ್ಟು 2-3 ಗಳೆ ಹೊಡೆದಾರೆ, ಇಂಟರ್ ಕಲ್ಟಿವೇಶನ್ ಅಂತರ ಬೇಸಾಯ ಕೂಡ ಮಾಡಿದ್ದಾರೆ, ಕಳೆ ಕೂಡ ನಿರ್ವಹಣೆ ಮಾಡಿದ್ದಾರೆ. ಆದ್ರೆ ಇದೇ ಕಳೆ ಕೂಡ ಪುನಃ ಮಳೆಗೆ ಬರ್ತಾನೆ ಇದೆ, ಗಿಡದ ಬೆಳವಣಿಗೆ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ರೈತರೇ ನೋಡ್ಕೊಳ್ಳಿ, ಫಸ್ಟ್ ಒಂದು ಪಾಯಿಂಟ್ ಅಂದ್ರೆ ಹೊಲಗಳಲ್ಲಿ ಏನು ಸೈಕ್ಲೋನ್ ತೂಫಾನ್ ಮುಗಿತಾ ಇದೆ ಮಳೆ, ಆ ತಕ್ಷಣನೇ ಹೊಲದ ನೀರನ್ನು ಬಸಿದು ಹೋಗುವಂತೆ ಮಾಡ್ಬೇಕು. ಅಂದ್ರೆ ಡ್ರೈನ್ ವಾಟರ್ ಹೋಗ್ಬೇಕು, ನಮಗೆ ಇರಬಾರ್ದು ಹೊಲದಲ್ಲಿ. ಆಮೇಲೆ ಕೆಲವೊಂದು ಲಾಸ್ಟ್ ಟೈಮ್ ಅನುಭವಸ್ಥ ರೈತರುಗಳು ನೀರು ಎಲ್ಲಿ ನಿಂತಿತ್ತು ಅವರೆಲ್ಲ ರಿಡ್ಜೆಂಟ್ ಪರ್ವ ಅಂದ್ರೆ ಬೋದುಗಳು, ಏರು ಬೋದುಗಳನ್ನು ನಿರ್ಮಿಸಿ ಬೀಜ ಬಿತ್ತನೆ ಮಾಡಿದರೆ ಅಲ್ಲಿ ಗಿಡದ ಬೆಳವಣಿಗೆ ಚೆನ್ನಾಗಿದೆ, ಅಲ್ಲಲ್ಲಿ ಎಷ್ಟು ಮಳೆ ಬಂದ್ರು ಪಾಸ್ ಆಗಿದೆ. ಆದ್ರೆ ಎಲ್ಲಿ ತಗ್ಗು ಜೌಗು ಅಲ್ಲಿ ಸನ್ನಿವೇಶದಲ್ಲಿ ನಮ್ಮ ತೊಗರಿ ಜಾಸ್ತಿ ನೀರಿಗೆ ನೆಟೆ ಬಂದ್ಬಿಡುತ್ತೆ. ಆಮೇಲೆ ಕೆಲವೊಂದು ಲೆವೆಲ್ ಇರತಕ್ಕಂತ ಕೂಡ ನೆಟೆ ಬರುವ ಸಾಧ್ಯತೆ ಇದೆ, ಯಾಕಂದ್ರೆ ನಿರಂತರ ಮಳೆಯಿಂದಾಗಿ ಇದು ಕೂಡ ನೋಡ್ಕೊಳ್ಬೇಕಾಗುತ್ತೆ ಅಲ್ಲಲ್ಲಿ. ಆಮೇಲೆ ಈಗಾಗಲೇ ರೈತರು ಬಿತ್ತನೆ ಬೀಜ ಉಪಯೋಜನೆ ಮನೆ ಬೀಜನ ಉಪಯೋಗ ಮಾಡಿದ್ದಾರೆ, ಸೊಸೈಟಿ ಬೀಜನ ಉಪಯೋಗ ಮಾಡಿದ್ದಾರೆ, ಸಂಶೋಧನಾ ಕೇಂದ್ರದ ಮಾಡಿದ್ದಾರೆ, RSK ಕೂಡ ಮಾಡಿದ್ದಾರೆ, ಯಾವುದಕ್ಕೂ ನೆಟೆ ಬಿಟ್ಟಿಲ್ಲ. ಎಲ್ಲದಕ್ಕೂ ಒಂದಲ್ಲ ಒಂದು ನೆಟೆಗಳು ಕಾಡ್ತಾ ಇದೆ ನಮ್ಮ ಜಿಲ್ಲೆಯ ರೈತರಿಗೆ. ಅದಕ್ಕೋಸ್ಕರ ಏನು ಮುನ್ನೆಚ್ಚರಿಕೆ ಅಂದ್ರೆ ಏನು ಬಿಸಿಲು ಬೀಳುತ್ತೆ ಈ ಎಡೆ ಪಾಸ್ ಮಾಡುವ ಕಾರ್ಯಕ್ರಮ ಮೊದಲು ಆಗ್ಬೇಕು. ಆಮೇಲೆ ಎಲ್ಲೆಲ್ಲಿ ನೆಟೆ ಹೋಗ್ತಾ ಇದೆ ಆ ಭಾಗದಲ್ಲಿ ಏನು ನೆಟೆ ಬಂತಂತ ಕಿತ್ಕೊಂಡು ಹೋಗ್ತಿರಲ್ಲ ಆ ಮಣ್ಣು ಕೂಡ ಎಲ್ಲೂ ಬೀಳಬಾರದು ಬೇರೆ ಕಡೆಗೆ. ಅದನ್ನು ಕೂಡ ನಾವು ಗಂಭೀರವಾಗಿ ಇಶ್ಯೂ ಅದು, ಯಾಕಂದ್ರೆ ಆ ನೆಟೆಯಲ್ಲಿ ರೋಗಾಣುಗಳು ಇರ್ತವೆ, ಇನ್ನೊಂದು ಕಡೆಗೆ ಹೋಗ್ತವೆ. ಸೊ ನೀರಿ ಹತ್ತಿ ಬರುವಂತ ನೆಟೆ ಬೇರೆ, ಆಮೇಲೆ ಕಾಂಡ ಮುರಿದುಕೊಳ್ಳುವಂತ ನೆಟೆ ಬೇರೆ, ಈ ಎರಡು ಹಂತದಲ್ಲಿ ನೋಡ್ಬೇಕಾಗುತ್ತೆ. ನೀರು ಹತ್ತಿದ್ದು ಚಿತ್ರಣನೇ ಬೇರೆ ಇರುತ್ತೆ, ಎಲ್ಲವೂ ಅಲ್ಲೇ ಇರುತ್ತೆ, ಎಲೆಗಳು ಬೀಳಲ್ಲ ಅಲ್ಲೇ, ಸಸಿಯಲ್ಲೇ ಗಿಡದಲ್ಲಿನೇ ಎಲೆಗಳು ಇರ್ತವೆ. ಆದ್ರೆ ಎಲ್ಲಿ ರೋಗ ಬಂತು, ಮುರ್ಕೊಂಡು ಬೀಳ್ತು, ಗಂಟಾಯ್ತು, ಅದನ್ನು ನಾವು ಅಬ್ಸರ್ವ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ಲಿ ವೈದ್ಯ ಸಂಪರ್ಕ ಕೇಂದ್ರದಲ್ಲಿ ಆಗ್ಲಿ, ಕೃಷಿ ಸಂಶೋಧನಾ ಕೇಂದ್ರ ಆಗ್ಲಿ, ಟ್ರೈಕೋಡರ್ಮ ಪೌಡರ್ ಏನ್ ಸಿಗುತ್ತೆ ಅದನ್ನು 100 ಗ್ರಾಮ್, ಬಗಲ್ ಪಂಪ್ ಅಂದ್ರೆ 16 ಲೀಟರ್ ಭಾಗ ಹಾಕೊಂಡ್ ಬಿಟ್ಟು ಬಡ್ಡೆ ಭಾಗ ನೆನೆಯುವಂತೆ ಸಿಂಪಡಣೆ ಮಾಡ್ಬೇಕು. ಎಲ್ಲಿ ಮುರ್ಕೊಂಡ್ ಬಿಟ್ಟು ಆಜು ಬಾಜು ಅಂದ್ರೆ ಆ ಕಡೆ ಪಕ್ಕ 2-3 ಸಾಲುಗಳನ್ನು ನೋಡ್ಬೇಕಾಗುತ್ತೆ. ಆವಾಗ ಮಾತ್ರ ಮುಂದಿನ ದಿನಗಳಲ್ಲಿ ನೆಟೆ ಒಂದಕ್ಕೊಂದು ಹೋಗಲ್ಲ, ಇಲ್ಲದ್ರೆ ಇನ್ನೊಂದು ಕಡೆಗೆ ಹರಡುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದನ್ನು ರೈತರು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಈಗಾಗಲೇ ಕೆಮಿಕಲ್ ಗಳು ಇವೆ ಮಾರ್ಕೆಟ್ ಅಲ್ಲಿ, ಕಾರ್ಬನ್ ಡೈಜಿನ್ ಪ್ಲಸ್ ಮ್ಯಾಂಕೋಸ್ ಇರ್ಬೋದು, ಮೆಟ್ಲಾಕ್ಸ್ ಇರಬಹುದು, ರೆಡ್ ಮಿಲ್ ಬೇರೆ ಬೇರೆ ಇದೆ, ಅದು ಯಾವ ರೀತಿ ಪರಿಣಾಮಕಾರಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸದ್ಯಕ್ಕೆ ಪರಿಸ್ಥಿತಿ ನೋಡಿದ್ರೆ ಬಿಟ್ಟು ಬಿಟ್ಟು ಮಳೆ ಆಗ್ತಾ ಇದೆ, ನಿರಂತರ ಮಳೆ ಆದ್ರೆ ಮಾತ್ರ ಹತೋಟಿ ಕಷ್ಟ ಆಗುತ್ತೆ. ಈ ರೀತಿ ಸೂರ್ಯನ ಬಿಸಿಲು ಆಗಾಗಿ ಬಂದ್ರೆ ನಿರ್ವಹಣೆ ಆಗುತ್ತೆ, ಈಸಿಯಾಗಿ ಮಾಡಬಹುದು ನೆಟ್ಟಿರೋ. ಇನ್ನು ನಾವು ನೋಡ್ಬೇಕಾದ್ರೆ ಲಕ್ಕಿ ತಪ್ಪಲ ಆಗುತ್ತೆ, ಗೊಡ್ರೋಗ ಯಾವ ರೀತಿ ನಿರ್ವಹಣೆ ಮಾಡ್ಬೇಕು ಅಂತ ರೈತರು ಕೇಳ್ತಾ ಇದಾರೆ. ಇದು SMD ಅಥವಾ ಮೊಸಾಯಿಕ್ ರೋಗ ಅಂತ ಹೇಳ್ತೇವೆ. ಈ ಸರ್ತಿ ಕಸಗಳ ಜಾಸ್ತಿ ಬಂದವೆ, ಕಳೆನಗಳು ಜಾಸ್ತಿ ಬೆಳವಣಿಗೆ, ಗಿಡದಷ್ಟೇ ಹೈಟ್ ಕಳೆನೂ ಮೃದುಗೊಳ್ಬಿಟ್ಟವೆ. ಆಮೇಲೆ ಲಾಸ್ಟ್ ಟೈಮ್ ತೊಗರಿ ಕೂಡ ಕೆಲವರು ಅಲ್ಲಿ ಬಿಟ್ಟಿದ್ರೆ ತಾನಾಗಿಯೇ ತೊಗರಿ ಬಂದಂತವು, ಬಹುವಾರ್ಷಿಕ ತೊಗರಿ ಇರಬಹುದು, ಅಡವಿ ಜಾತಿಯ ತೊಗರಿ ಇರಬಹುದು, ಅದರಲ್ಲಿ ಕೂಡ ಲಕ್ಕಿ ತಪ್ಪಲ ರೋಗ ಬಂದಿರೋದ್ರಿಂದ ನಿಜವಾದ ರೈತರಿಗೆ ಅದು ಕೂಡ ದೊಡ್ಡ ಪರಿಣಾಮ ಆಗಿದೆ. ಅವರಿಗೆ ಕೂಡ ಒಂದು ತೊಗರಿಯಲ್ಲಿ ಕೂಡ SMD ಸ್ಟೆರಿಲಿಟಿ ಮೊಸಾಯಿಕ್ ಗೊಡ್ ರೋಗ, ಲಕ್ಕಿ ತಪ್ಪಲ ರೋಗ ಕೂಡ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ. ಇದು ಕೂಡ ಅಷ್ಟೇ, ಅತಿಯಾದ ಒಂದು ಬದಲಾವಣೆ ಏನಿದೆ ವಾತಾವರಣದ್ದು, ಇದು ಕಂಟಿನ್ಯೂಸ್ 2 ವರ್ಷದ ನಿರಂತರ ಮಳೆಯಿಂದಾಗಿ ಇದು ಫಸ್ಟ್ನೇ ಎಂಟ್ರಿ ಆಗಿದೆ ಗೊಡ್ಡ ರೋಗ. ಅದಕ್ಕೋಸ್ಕರ ನೋಡ್ಬೇಕಾಗುತ್ತೆ, ಒಂದೆರಡು ಹಳದಿ ಆಯಿತು ಗಿಡ ಫೀಲ್ಡ್ ನಿಂದ ಕಿತ್ತ ಹಾಕ್ಬಿಡಿ, ಆವಾಗ ನಿರ್ವಹಣೆ ಈಸಿಯಾಗಿ ಆಗುತ್ತೆ. ಆಮೇಲೆ ಕೂಳೆ ತೊಗರಿ ಇರ್ಬೋದು, ಅಲ್ಲಿ ಕಾಡ ಇರ್ಬೋದು, ವೇಸ್ಟ್ ಬಿಟ್ಟಿರ್ತಾರೆ ಪಕ್ಕದ ಹೊಲದವರು, ಅವರಿಗೂ ಹೇಳಬೇಕು, ಅದನ್ನು ಕೂಡ ಒಂದು ಕ್ಲೀನ್ ಆಗಿ ಮೇಂಟೈನ್ ಮಾಡಕ್ ಹೇಳ್ಬೇಕು ಹೊಲಗಳು, ಇಲ್ಲದ್ರೆ ನಿಮ್ಮ ಹೊಲಕ್ಕೆ ಬರುವಂತ ಸಾಧ್ಯತೆಗಳು ಇವೆ. ಆಮೇಲೆ ರೋಗ ಬಂದಂತಹ ಏನಿದೆ ಪ್ರದೇಶ ಹೊಲ ಇದೆ ಅಲ್ಲಿ ಕೂಡ ಈಗಾಗಲೇ ಡೈಕೋಫಾಲ್ ಬ್ಯಾನ್ ಆಗಿದೆ, ಅದರ ಬದಲಾಗಿ ಬೇವಿನ ಎಣ್ಣೆ 2 ml ಆಗ್ಬಹುದು ಅಥವಾ ಮೆಜಿಸ್ಟರ್ ಅಂತ ಅಥವಾ ಇಕೋಮೈಟ್ ಅಥವಾ ಮೈಟಿಸೈಡ್ಸ್ ಅಕ್ಯಾರಿಸೈಡ್ಸ್ ಅದನ್ನು 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದಾಗ ಈ ರೋಗವನ್ನು ಹತೋಟಿ ಮಾಡಬಹುದು. ಏನು ರೈತರು ಏನು ಓಲ್ಡ್ ಮನೆ ಬೀಜ ಯೂಸ್ ಮಾಡ್ತಿದ್ರಿ, ನಮ್ಮಲ್ಲಿ ಗೊಡ್ರೋಗ ಮತ್ತೆ ಗೊಡ್ರೋಗಕ್ಕೆ ನಿರೋಧಕ ತಳಿ ಇದೆ. ಕೃಷಿ ಸಂಶೋಧನಾ ಕೇಂದ್ರ ನಗರದ ಆಳಂದ ರಸ್ತೆಯಲ್ಲಿರುವ ಸಂಶೋಧನಾ ಕೇಂದ್ರದಲ್ಲಿ ಬರೋ ವರ್ಷ ನೀವು ತಗೊಂಡು ಹೋಗ್ಬೋದು. ಏನು GRG 811, GRG 152, ಅದಕ್ಕೆ ಗೊಡ್ಡು ಬರಲ್ಲ ಅಂತ ತಳಿಗಳನ್ನು ನೀವು ಬರುವ ವರ್ಷ ಯೂಸ್ ಮಾಡಬಹುದು. ಅಥವಾ ಅತಿಯಾಗಿ ಗೊಡ್ರೋಗ ಬಂದಿದೆ ಅಂತ ತಿಳ್ಕೊಳ್ಳಿ, ಮಣ್ಣು ಪರೀಕ್ಷೆ ಆದಷ್ಟು ಮಾಡಿಕೊಂಡು ಜಿಂಕ್ ಏನಿದೆ ಅದನ್ನು ಬಳಸ್ಕೊಳ್ಬೇಕಾಗುತ್ತೆ. ಆಮೇಲೆ ಏನು ಕುರಿ ಗೊಬ್ಬರ ಅಂಶ ಇದೆ ಅದು ಕೂಡ ಬೆಳಿಬೇಕಾಗುತ್ತೆ. ಸೆಣಬನ್ನು ಕೂಡ ಬೆಳೆದ್ರೆ 1 ವರ್ಷ ಒಂದು ಖಾಲಿ ಬಿಡಿ ಹೊಲವನ್ನು, ಯಾಕಂದ್ರೆ ಜೋಳವನ್ನು ಆದ್ರೆ ಹಾಕಿ ಅಥವಾ ಸೂರ್ಯಪಾನ ಹಾಕಿ, ಸೊ ಆ ರೀತಿ 1 ವರ್ಷ ಬೆಳೆ ಪರ್ಯಾಯ ಹಾಕಿದಾಗ ಮಾತ್ರ ಈ ಬರುವಂತಹ ಗೊಡ್ರೋಗವನ್ನು ಹತೋಟಿ ಮಾಡಕ್ಕಾಗುತ್ತೆ. ಇಲ್ಲದ್ರೆ ತೊಗರಿ ಮೇಲೆ ತೊಗರಿ 13 ವರ್ಷ 18 ವರ್ಷ ಕಂಟಿನ್ಯೂಸ್ ಆಗಿ ಬೆಳೆದವರಿಗೆ ಇದು ದೊಡ್ಡ ಪರಿಣಾಮ ಆಗ್ತಾ ಇದೆ. ಅದಕ್ಕೋಸ್ಕರ ಏನು ಕಾರ್ಯಕ್ರಮಗಳಿದೆ ತೊಗರಿಯ ನಿರ್ವಹಣೆಯಲ್ಲಿ ಅದು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಆಮೇಲೆ ಬಂದಂತ ಹತ್ತಿಯಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು ವೈರಸ್ ಜಾತಿಯಲ್ಲಿ ಮುಟ್ರಿ ಟೈಪ್ ಬರ್ತಾ ಇದೆ, ಮುದುಡು ರೋಗ ಬರ್ತದೆ, ಅಲ್ಲಿ ಕೂಡ ಅಷ್ಟೇ ರೈತರು ನೋಡ್ಬೇಕಾಗುತ್ತೆ. 1-2 ಮುಟ್ರಿ ಬಂದಂತ ತಕ್ಷಣದಲ್ಲಿನೇ ಮೆಣಸಿನಕಾಯಿ ಯಾವ ರೀತಿ ಮುಟ್ರಿ ಬರ್ತದೆ ಅದೇ ರೀತಿ ಹತ್ತಿಗೂ ಮುಟ್ರಿ ಬರ್ತಾ ಇದೆ. ಅಲ್ಲಿನೇ ಬೇವಿನ ಎಣ್ಣೆ 2 ml ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕು. ಆಮೇಲೆ ನಿರ್ವಹಣೆ ಕೂಡ ಬಹಳಷ್ಟು ಮಾಡ್ಬೇಕಾಗುತ್ತೆ. ಎಲ್ಲಿ ಕೊಂಡಿ ಉದುರ್ತಾ ಇದೆ ಅಲ್ಲಿ ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಒಂದು ಕೊಂಡಿ ಒಳಗೆ ಕಪ್ಪಾಗಿದೆಯಾ ನೋಡ್ಬೇಕಾಗುತ್ತೆ, ಅಥವಾ ಶಿಲೀಂಧ್ರ ಇದೆಯಾ ಅಂತ ಕೂಡ ಅದನ್ನು ಕೂಡ ರೈತರು ನಿರ್ವಹಣೆ ಮಾಡ್ಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಬೆಳೆ ಏನಿದೆ ಪ್ರಮುಖ ಬೆಳೆ ಮತ್ತೆ ಏನು ಸೆಕೆಂಡ್ರಿ ಬೆಳೆ ಇದೆ ಅದನ್ನು ಕೂಡ ರೈತರು ನಿರ್ವಹಣೆ ಮಾಡ್ಬೇಕಾಗುತ್ತೆ. ಆದಷ್ಟು ಒಳ್ಳೆ ಬಿಸಿಲಿನ ದಿನಗಳು ಒಂದು ಹದವಾಗಿ ಬಿಸಿಲು ಬಂದ್ರೇನೆ ಒಳ್ಳೇದು. ಧನ್ಯವಾದಗಳು. ತಾವು ಡಾಕ್ಟರ್ ಜಹೀರ್ ಅಹಮದ್ ಅವರನ್ನ ಮಾತಾಡಿಸಬಹುದು. ಅವರ ಮೊಬೈಲ್ ನಂಬರ್ ಹೆಂಗದ? 9845300326. ಈ ನಂಬರ್ನ ತಾವು ಸಂಪರ್ಕ ಮಾಡಿ ಸಸ್ಯ ರೋಗಗಳ ಬಗ್ಗೆ ತಮಗ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರ ಅವರನ್ನ ಕೇಳಿ ತಿಳ್ಕೊಳ್ಬಹುದು. ಅನೇಕರು ತಾವು ಹಣ್ಣಿನ ತೋಟವನ್ನ ಮಾಡಬೇಕು ಅಂತ ವಿಚಾರದೊಳಗಿರ್ತೀರಿ, ಅದ್ರ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನ ಕೂಡ ವಹಿಸಿರ್ತೀರಿ, ಆದ್ರೆ ಯಾವ ರೀತಿ ಶುರು ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನೊಳಗ ಅನೇಕ ಗೊಂದಲಗಳು ಇರುವುದು ಸಹಜ. ಯಾವ ರೀತಿಯಾದಂತಹ ಒಂದು ಸೈಟ್ ಸೆಲೆಕ್ಟ್ ಮಾಡಬೇಕು, ಯಾವ ರೀತಿಯಾದಂತಹ ತಳಿಗಳಿರಬೇಕು, ಯಾವ್ಯಾವ ಹಣ್ಣಿನ ಗಿಡಗಳನ್ನು ಹಾಕಬೇಕು, ಯಾವಾಗ ಹಾಕಬೇಕು, ಇವೆಲ್ಲ ಸಮಸ್ಯೆಗಳು ಒಂದಾದ್ಮೇಲೊಂದು ನಮಗ ಬರ್ತಾವ. ಇಂಥ ಒಂದು ಸನ್ನಿವೇಶದೊಳಗ ಒಂದು ತೋಟ ಮಾಡಬೇಕು ಅಂತಂದ್ರ ಯಾವ ರೀತಿ ನಾವು ಪ್ಲಾನ್ ಮಾಡಬೇಕು, ಯೋಜನೆ ಏನ್ ಮಾಡಬೇಕು, ಈ ಎಲ್ಲಾ ವಿಷಯಗಳನ್ನ ಡಾಕ್ಟರ್ AR ಕುರುವರ್ ಅವರು ಇವತ್ತು ನಮಗ ಹೇಳಿಕೊಡ್ತಾ ಇದ್ದಾರೆ. ಅವರು ಹೇಳೋದನ್ನ ಕೇಳೋಣ. ಮತ್ತೇನಾದ್ರೂ ತಮಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರ ಅವರನ್ನ ತಾವು ಕೇಳಬಹುದು. ಈ ದಿನ ನಾನು ಹೊಸದಾಗಿ ಹಣ್ಣಿನ ತೋಟಗಳನ್ನ ಸ್ಥಾಪನೆ ಮಾಡುವಂತ ರೈತರು ಕೆಲವು ವಿಷಯಗಳನ್ನು ಅವರು ಗಮನದಲ್ಲಿಟ್ಕೋಬೇಕು ಅನ್ನೋದಕ್ಕೆ ನಾನು ಒಂದು ಮುಂಜಾಗ್ರತಾ ಕ್ರಮವಾಗಿ ಯಾವ ಕೆಲಸಗಳನ್ನು ಮಾಡಬೇಕು, ರೈತರು ಕಾಳಜಿ ಯಾವ ಥರ ವಹಿಸಬೇಕು ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಯಾವುದೇ ಹಣ್ಣಿನ ತೋಟ ನಿಮ್ಮ ಒಂದು ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹೊಲದ ಮಣ್ಣು ಮತ್ತು ನೀರು ಪರೀಕ್ಷೆ ಭಾಳ ಅವಶ್ಯಕತೆಯಾಗಿ ಮಾಡಲೇಬೇಕು. ಉದಾಹರಣೆಗೆ ಹೇಳ್ತೀನಿ, ನೀವು ಆಯ್ಕೆ ಮಾಡಿದ ಹಣ್ಣು ಎಲ್ಲ ಮಣ್ಣಿನಲ್ಲಿ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಒಂದೊಂದು ಹಣ್ಣಿನ ಗಿಡಗಳು ಒಂದೊಂದು ಗುಣಮಟ್ಟದ ಮಣ್ಣಿನಲ್ಲಿ ಬಹಳ ಯಶಸ್ವಿಯಾಗಿ ಬೆಳೀಲಿಕ್ಕೆ ಸಾಧ್ಯ. ಆದ್ದರಿಂದ ನೀವು ಆಯ್ಕೆ ಮಾಡಿದ ಪರೀಕ್ಷೆ ಮಾಡಿದ ಮಣ್ಣಿನಲ್ಲಿ ಮಣ್ಣಿನ ಒಂದು ಗುಣಮಟ್ಟ ಅದರ ಒಂದು ಆರೋಗ್ಯದ ಮೇಲೆ ಅವಲಂಬನೆ ಆಗಿರ್ತದೆ. ಆದ್ದರಿಂದ ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿದ ನಂತರ ಮಣ್ಣಿನ ಗುಣಮಟ್ಟ ನೋಡಿಕೊಂಡು ನೀವು ಹಣ್ಣಿನ ಬೆಳೆಗಳನ್ನು ಆಯ್ಕೆಗಳು ಮಾಡಲೇಬೇಕು. ಯಾಕಂದರೆ ಎಲ್ಲ ಹಣ್ಣುಗಳು ಎಲ್ಲ ಮಣ್ಣಿನಲ್ಲಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ರೈತರು ತಿಳ್ಕೊಳ್ಳೇಬೇಕಾದಂಥ ವಿಷಯ. ನಾನು ಎಷ್ಟೋ ಸಲ ನೋಡಿದ್ದೇನೆ, ರೈತರು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡದೇ ಗಿಡ ನಾಟಿ ಮಾಡಿದ ನಂತರ ಹಲವು ವರ್ಷಗಳ ನಂತರ ಹಲವು ಸಮಸ್ಯೆಗಳು ಒಂದು ಗಿಡದಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಗ್ತವೆ. ಉದಾಹರಣೆಗೆ ಗಿಡ ಸಾಯುವುದಿರ್ಬೋದು, ಅಥವಾ ಗಿಡದ ಬೆಳವಣಿಗೆ ಇರ್ಬೋದು, ಅದು ಒಳ್ಳೆ ರೀತಿಯ ಒಂದು ಫಲವನ್ನೇ ಕೊಡದೇ ಇರ್ಬೋದು. ಇಂಥ ಹಲವಾರು ಸಮಸ್ಯೆಗಳು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಈ ಸಮಸ್ಯೆಗಳನ್ನು ಆಯ್ಕೆ ಸಮಯದಲ್ಲೇ ತಾವುಗಳು ಪರೀಕ್ಷಿಸಿ ಹಣ್ಣಿನ ಒಂದು ಬೆಳೆಗಳನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯ. ಇನ್ನು ನೀರು, ನೀರಿನ ಪರೀಕ್ಷೆ ಸಹ ಗಿಡ ನಾಟಿ ಮಾಡೋಕ್ಕಿಂತ ಮುಂಚೆನೇ ನಾವು ನೀರಿನ ಒಂದು ಗುಣಮಟ್ಟದ ಬಗ್ಗೆ ನಾವು ಪರೀಕ್ಷೆ ಮಾಡಿಸಲೇಬೇಕು. ನಾನು ಎಷ್ಟೋ ಮಂದಿ ನೋಡ್ತೀನಿ, ರೈತರು ಮಣ್ಣು ಪರೀಕ್ಷೆ ಮಾಡಿಸ್ತಾರೆ ಸಾಮಾನ್ಯವಾಗಿ, ಆದರೆ ನೀರಿನ ಒಂದು ಗುಣಮಟ್ಟದ ಪರೀಕ್ಷೆ ಸಾಮಾನ್ಯವಾಗಿ ರೈತರು ಮಾಡಿಸೋದಿಲ್ಲ. ನೀರಿನ ಒಂದು ಪರೀಕ್ಷೆ ಮಣ್ಣಿನ ಪರೀಕ್ಷೆಗಿಂತ ಬಹಳ ಮಹತ್ವ ಅಂತ ನಾನು ಈಗ ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ತಾವುಗಳು ಹಣ್ಣುಗಳಿಗೆ ಗಿಡಗಳಿಗೆ ನೀರನ್ನು ಕೊಡುವುದರಿಂದ ಒಳ್ಳೆ ಗುಣಮಟ್ಟದ ನೀರನ್ನು ಇದ್ದರೆ ಮಾತ್ರ ನೀವು ನೀರಾವರಿಯಾಗಿ ಒಂದು ಗಿಡಗಳಿಗೆ ಕೊಡಬೇಕು. ಯಾಕಂದರೆ ನೀರಿನ ಗುಣಮಟ್ಟ ಸರಿ ಇರದಿದ್ದರೆ, ನಿಮ್ಮ ಭೂಮಿ ಒಳ್ಳೆಯದಿದ್ದರೆ ಏನಾಗುತ್ತೆ, ನೀರು ಬಂದು ಒಳ್ಳೆ ಭೂಮಿಯನ್ನು ಸಹ ಕೆಡಿಸಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ನೀರನ್ನು ಸಹ ರೈತರು ನೀರಿನ ಗುಣಮಟ್ಟವನ್ನು ನೀವು ಪರೀಕ್ಷೆ ಮಾಡಿಸೋದು ಬಹಳ ಮಹತ್ವ. ಆ ನೀರು ಅಕಸ್ಮಾತ್ ಒಳ್ಳೆ ಗುಣಮಟ್ಟದ ಇರದೇ ಇದ್ದರೆ ದಯಮಾಡಿ ತಾವುಗಳು ಅಂತ ಒಂದು ಹಣ್ಣಿನ ಬೆಳೆಗಳನ್ನು ಬೆಳಿಲಿಕ್ಕೆ ಹೋಗಬೇಡ ಅಂತ ನಾನು ಬಯಸ್ತೇನೆ. ಅಕಸ್ಮಾತ್ ಮಣ್ಣಿನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ರೂ ಸಹ ನಾವು ಅದನ್ನ ಒಂದು ರೀತಿಯಿಂದ ಅದನ್ನ ನಾವು ಸರಿಪಾಡಿ ಮಾಡಿಕೊಂಡು ಒಂದು ಹಣ್ಣುಗಳನ್ನು ಬೆಳಿಲಿಕ್ಕೆ ಸಾಧ್ಯ ಇದೆ. ಆದ್ರೆ ನೀರಿನ ಗುಣಮಟ್ಟ ಸರಿ ಇರದೇ ಇದ್ರೆ ನಾವು ಯಾವುದೇ ಹಣ್ಣುಗಳನ್ನು ಬೆಳಿಲಿಕ್ಕೆ ಆ ಮಣ್ಣು ಒಂದು ಹೊಲವನ್ನು ಆಯ್ಕೆ ಮಾಡಬಾರದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ನೀವು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿದ ನಂತರ ಅತಿ ಮುಖ್ಯವಾದದ್ದು ನೀರು ಮತ್ತು ಮಣ್ಣಿನ ಒಂದು ಗುಣಮಟ್ಟ ನೋಡಿಕೊಂಡು ನೀವು ಹಣ್ಣುಗಳನ್ನು ಆಯ್ಕೆ ಮಾಡ್ತೀರಿ. ಯಾವ ಹಣ್ಣು ಈ ಮಣ್ಣು ಮತ್ತು ಈ ನೀರಲ್ಲಿ ನೀರಿನ ಗುಣಮಟ್ಟದಲ್ಲಿ ಬೆಳೆ ಯಶಸ್ವಿಯಾಗಿ ಬೆಳೆಯುವ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಪರೀಕ್ಷೆ ಮಾಡಿದ ನಂತರ ನಿಮಗೆ ಮಾಹಿತಿ ಸಿಗುತ್ತೆ. ಆ ಮಾಹಿತಿಯನ್ನು ಅನುಗುಣವಾಗಿ ನೀವು ಒಂದು ಹಣ್ಣಿನ ಬೆಳೆಗಳನ್ನು ಆಯ್ಕೆ ಮಾಡ್ತೀರಿ. ಈ ಉದಾಹರಣೆಗೆ ನಿಮ್ಮ ನೀರು ಮತ್ತು ಮಣ್ಣು ಮಾವಿನ ಗಿಡ ಬೆಳೀಲಿಕ್ಕೆ ಬಹಳ ಯೋಗ್ಯ ಅಂತ ನಿಮ್ಗೆ ಗೊತ್ತೇ ಆದರೆ ಅಂತ ಒಂದು ಸಮಯದಲ್ಲಿ ಮಾವನ್ನು ನೀವು ಆಯ್ಕೆ ಮಾಡ್ತೀರಿ. ಹಣ್ಣಿನ ಬೆಳೆ ಆಯ್ಕೆ ಮಾಡಿದ ನಂತರ ತಾವುಗಳು ಅತಿ ಮುಖ್ಯವಾದದ್ದು ತಾವು ತಿಳ್ಕೊಳ್ಳೇಬೇಕಾದದ್ದು ತಳಿಗಳ ಆಯ್ಕೆ. ಉದಾಹರಣೆಗೆ ಯಾವುದೇ ಹಣ್ಣಿನ ಬೆಳೆ ತಗೊಳ್ಳ್ರಿ, ಅದರಲ್ಲಿ ಹಲವಾರು ತಳಿಗಳಿವೆ. ಆ ಎಲ್ಲ ತಳಿಗಳು ಸಹ ನಾವು ನಮ್ಮ ಹೊಲದಲ್ಲಿ ಮತ್ತು ನಮ್ಮ ವಾತಾವರಣಕ್ಕೆ ಬೆಳೀಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವುಗಳು ವಿಜ್ಞಾನಿಗಳು ಯಾವುದೇ ಒಂದು ಒಂದು ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ನಾವು ಕೆಲವು ತಳಿಗಳನ್ನು ನಮ್ಮ ಆ ಒಂದು ಪ್ರದೇಶಕ್ಕೆ ನಾವು ಶಿಫಾರಸು ಮಾಡಿರ್ತೀವಿ. ಆ ಶಿಫಾರಸು ಮಾಡುವಾಗ ನಾವೇನು ಮಾಡಿರ್ತೀವಿ, ಅಲ್ಲಿನ ವಾತಾವರಣ ಅಲ್ಲಿನ ಮಣ್ಣಿನ ಗುಣಧರ್ಮನ ಅನುಗುಣವಾಗಿ ನಾವು ತಳಿಗಳನ್ನು ಒಂದು ಶಿಫಾರಸು ಮಾಡಿರ್ತೀವಿ. ಆ ಮಾಹಿತಿಯನ್ನು ನೀವು ಯಾವುದೇ ರೈತ ಆ ಮಾಹಿತಿಯನ್ನು ಪಡ್ಕೋಬೇಕು. ಆ ಮಾಹಿತಿ ಅನುಗುಣವಾಗಿ ನೀವು ಹಣ್ಣಿನ ಬೆಳೆಗಳು ಆಯ್ಕೆ ಮಾಡಿದ ನಂತರ ಯಾವ ತಳಿ ನಮ್ಮ ಭಾಗಕ್ಕೆ ಬಹಳ ಸೂಕ್ತ ಅನ್ನೋದನ್ನು ತಿಳ್ಕೊಂಡು ಆ ತಳಿಗಳಲ್ಲಿ ಯಾವುದೇ ಒಂದು ವ್ಯತ್ಯಾಸ ಮಾಡಿದೆ ಒಳ್ಳೆ ಒಂದು ತಳಿಗಳನ್ನು ನೀವು ಆಯ್ಕೆ ಮಾಡಬೇಕು. ತಳಿಗಳು ಆಯ್ಕೆ ಮಾಡಿದ ನಂತರ ಗಿಡಗಳು, ಈಗ ತಳಿ ಆಯ್ಕೆ ಮಾಡ್ತೀರಿ ಅಂದ್ರೆ ಗಿಡಗಳನ್ನು ಎಲ್ಲಿಂದ ತರಬೇಕು, ಯಾವ ಗಿಡಗಳನ್ನು ನೀವು ಆಯ್ಕೆ ಮಾಡೋ ಗಿಡ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಹ ಸ್ವಲ್ಪ ತಾವು ಲಕ್ಷ್ಯ ಕೊಟ್ಟರೆ ಒಳ್ಳೆಯದು. ಅಂದ್ರೆ ವಿಶೇಷವಾಗಿ ನೀವು ಆಯ್ಕೆ ಮಾಡುವ ಗಿಡದ ವಯಸ್ಸು ನೋಡ್ಬೇಕು, ಎಷ್ಟು ವಯಸ್ಸಾಗಿದೆ. ಅದಕ್ಕೆ ಬಹಳ ವಯಸ್ಸಾಗಿರಬಾರ್ದು, ಬಹಳ ಕಡಿಮೆ ವಯಸ್ಸಾಗಿರಬಾರ್ದು, ಮಧ್ಯಮ ವರ್ಷ ವಯಸ್ಸಿನ ಒಂದು ಗಿಡಗಳನ್ನ ನೀವು ಆಯ್ಕೆ ಮಾಡಬೇಕು. ಅದೇ ರೀತಿಯಾಗಿ ಗಿಡಗಳ ಆರೋಗ್ಯ, ನಾವು ಏನ್ ಹೇಳ್ತೀವಿ, ನರ್ಸರಿಯಲ್ಲಿ ಗಿಡಗಳ ಆರೋಗ್ಯವನ್ನ ಸಹ ನಾವು ನೋಡಿಕೊಂಡು ತೆಗೆದುಕೋಬೇಕು. ಒಳ್ಳೆ ಆರೋಗ್ಯವಂತ ಸಸಿಗಳನ್ನ ಮಾತ್ರ ಆಯ್ಕೆ ಮಾಡಬೇಕು. ಅದರಿಂದ ನಾವು ಒಳ್ಳೆ ಒಂದು ತೋಟವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಎಲ್ಲಿ ಆ ಗಿಡಗಳನ್ನ ಖರೀದಿ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ. ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ, ನೀವು ಮಾರುಕಟ್ಟೆಯಲ್ಲಿ ಹೆಚ್ಚಿನ ರೈತರು ಎಲ್ಲೋ ಒಂದು ಪ್ರದೇಶಕ್ಕೆ ಹೋಗಿ ಗೊತ್ತಿಲ್ಲದ ಸ್ಥಳಕ್ಕೆ ಹೋಗಿ ಹಣ್ಣಿನ ಗಿಡಗಳನ್ನ ಖರೀದಿ ಮಾಡಿ ತಂದು ನಾಟಿ ಮಾಡ್ತಾರೆ. ಅದ ನಂತರ ಕೆಲವು ವರ್ಷಗಳ ನಂತರ ಕೆಲವು ಸಮಸ್ಯೆಗಳಾಗಿ ಆವಾಗ ಅದರ ಒಂದು ಪರಿಹಾರ ಹುಡುಕಲಿಕ್ಕೆ ಪ್ರಾರಂಭ ಆಗ್ತದೆ, ಅದು ಒಳ್ಳೆಯದಲ್ಲ. ಆದ್ರಿಂದ ರೈತರು ಏನ್ ಮಾಡ್ಬೇಕಂದ್ರೆ, ನೀವು ಖರೀದಿ ಮಾಡುವ ಒಂದು ನರ್ಸರಿ ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯದ ಒಂದು ಅಲ್ಲಿ ತಯಾರು ಮಾಡಿದಂತ ಹಣ್ಣಿನ ಒಂದು ತಳಿಗಳನ್ನ ಗಿಡಗಳನ್ನ ಆಯ್ಕೆ ಮಾಡಿ ಅವುಗಳನ್ನ ನಮ್ಮ ತೋಟಗಳಲ್ಲಿ ನಾವು ಸ್ಥಾಪನೆ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಗಿಡ ನಾಟಿ ಮಾಡಿದ 40-50-60 ವರ್ಷವರೆಗೆ ನಾವು ಒಳ್ಳೆ ಗುಣಮಟ್ಟದ ಒಳ್ಳೆ ಇಳುವರಿಯ ಹಣ್ಣುಗಳನ್ನು ಪಡಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ರೈತರಿಗೆ ನಾನು ಹೇಳೋದಿಷ್ಟೇ, ಮಣ್ಣು ನೀರು ಮತ್ತು ಹಣ್ಣಿನ ಬೆಳೆಗಳ ಆಯ್ಕೆ, ಅದ ನಂತರ ತಳಿಗಳ ಆಯ್ಕೆ ಹಾಗೂ ಗಿಡಗಳ ಆಯ್ಕೆಗಳಲ್ಲಿ ಇವು ನಾಲ್ಕು ಗುಣಮಟ್ಟದ ವಿಚಾರಗಳನ್ನು ತಾವು ವಿಚಾರ ಮಾಡಿ ಗಿಡಗಳನ್ನು ತೆಗೆದುಕೊಂಡು ನಿಮ್ಮ ತೋಟಗಳನ್ನು ಸ್ಥಾಪನೆ ಮಾಡಿದರೆ ಅದರಲ್ಲಿ ನೀವು ಬಹಳ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅಂತ ಈ ಮುಖಾಂತರ ಹೇಳಿಕೆ ಬಯಸ್ತೀನಿ. ನಮಸ್ಕಾರಗಳು. ಹಣ್ಣಿನ ತೋಟವನ್ನ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ತಮಗ ಮೂಡಿತಲ್ಲ, ತಾವು ಹೆಚ್ಚಿನ ಮಾಹಿತಿಯನ್ನ ಅವರಿಂದ ಪಡ್ಕೊಳ್ಬಹುದು. ಡಾಕ್ಟರ್ ಎ.ಆರ್. ಕುರ್ಬರ್ ಅವರ ಮೊಬೈಲ್ ನಂಬರ್ ಇಲ್ಲದ ತಾವು ನೋಟ್ ಮಾಡಿಕೊಳ್ಬಹುದು, 9444-83-3376 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಡಾಕ್ಟರ್ ಕುರ್ಬರ್ ಅವರನ್ನ ಮಾತಾಡಿಸಬಹುದು. ಇನ್ನ ನಾವು ನೋಡಿದೀವಿ ಕಳೆದ ಅನೇಕ ದಿನಗಳಿಂದ ನಮ್ಮಲ್ಲಿ ಸಾಕಷ್ಟು ಮಳೆ ಸುರಿತಾ ಇದೆ, ಇದರಿಂದಾಗಿ ಬೆಳೆಗಳ ಮೇಲಂತೂ ಬಹಳಷ್ಟು ಪರಿಣಾಮಗಳಾಗ್ಯಾವ. ರೈತರು ಯಾಕಾದರೂ ಮಳೆ ಬರ್ತಾ ಇದೆ ಅನ್ನುವಂತ ಚಿಂತೆ ಒಳಗೆ ತಾವು ಇದ್ದೀರಿ. ಅನೇಕ ಬೆಳೆಗಳಲ್ಲಿ ರೋಗ ರುಜಿನಗಳು ಕಾಣಿಸ್ತಾ ಇದ್ದಾವೆ, ಇದರ ಬಗ್ಗೆ ಜಹೀರ್ ಅಹಮದ್ ಅವರು ತಮಗೆ ಈಗಾಗಲೇ ಮಾಹಿತಿ ನೀಡಿದ್ದಾರೆ. ರೋಗಗಳಲ್ಲದೆ ಪೋಷಕಾಂಶಗಳ ಕೊರತೆಯನ್ನ ಕೂಡ ನಾವು ಈ ಸಮಯದೊಳಗೆ ಅನುಭವಿಸ್ತಾ ಇದ್ದೀವಿ. ಅಂತ ಸಮಸ್ಯೆಗಳು ಏನಾಗ್ತಾವ ಅನ್ನೋದ್ರ ಬಗ್ಗೆ ಮತ್ತೆ ಅವುಗಳನ್ನ ಯಾವ ರೀತಿ ನಾವು ಕರೆಕ್ಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡಾಕ್ಟರ್ ಶ್ರೀನಿವಾಸ್ ಅವರು ತಮ್ಮ ವಿಚಾರಗಳನ್ನ ಈಗ ತಮ್ಮ ಮುಂದೆ ಹೇಳ್ತಾ ಇದ್ದಾರೆ. ರೈತ ಬಾಂಧವರೇ, ಕಳೆದೊಂದು ವಾರದಿಂದ ಜಿಲ್ಲೆಯಾದ್ಯಂತ ಅಧಿಕ ಮಳೆಯಾಗಿರುವುದರಿಂದ ಬೆಳೆಗಳಲ್ಲಿ ಪೋಷಕಾಂಶಗಳ ಕೊರತೆ ಲಕ್ಷಣಗಳು ಕಂಡು ಬಂದಿರುತ್ತವೆ. ಹಾಗಾಗಿ ರೈತರು ತಮ್ಮ ಬೆಳೆಯ ಯಾವ ಪೋಷಕಾಂಶದ ಕೊರತೆ ಆಗಿದೆ ಎಂದು ನಿಖರವಾಗಿ ಗುರುತಿಸಿ ಅವುಗಳ ನಿರ್ವಹಣಾ ಕ್ರಮಗಳನ್ನು ಕೈಗೊಂಡಾಗ ಬೆಳೆ ಹಾನಿಯಾಗುವುದನ್ನು ತಪ್ಪಿಸಬಹುದು. ಮೊದಲಿಗೆ ನಮ್ಮ ಕಲಬುರಗಿ ಜಿಲ್ಲೆಯ ಮಣ್ಣಿನಲ್ಲಿ ಲಘು ಪೋಷಕಾಂಶಗಳಾದ ಸತು ಮತ್ತು ಕಬ್ಬಿಣದ ಕೊರತೆ ಹೆಚ್ಚಾಗಿರುವುದರಿಂದ ಅವುಗಳ ಕೊರತೆಯ ಲಕ್ಷಣಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳನ್ನು ನಾನು ಈಗ ಹೇಳ್ತೀನಿ. ಮೊದಲಿಗೆ ಸತು, ಜಿಂಕ್ ಅಂತ ಹೇಳ್ತೀವಿ, ಸತುವಿನ ಕೊರತೆಯಾದಾಗ ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗ್ತದೆ, ಗೆಣ್ಣುಗಳು ಸಮೀಪ ಆಗ್ತವೆ, ಎಲೆಗಳ ಅಂಚಿನ ತುದಿಯಲ್ಲಿ ಮತ್ತು ನರಗಳ ಮಧ್ಯಭಾಗದಲ್ಲಿ ಪತ್ರ ಹರಿತು ಕಳೆದು ಹೋಗುವುದರಿಂದ ಎಲೆಗಳು ಹಳದಿಯಾಗಿ ಕಾಣ್ತವೆ. ಇದರಿಂದ ಬೆಳೆಯ ಉತ್ಪಾದನೆಯಲ್ಲಿ ಕುಂಠಿತ ಆಗ್ತದೆ ಹಾಗೂ ಕೆಳಭಾಗದ ಎಲೆಗಳಲ್ಲಿ ನರಗಳ ಮಧ್ಯೆ ಹಳದಿ ಬಣ್ಣ ಇರುತ್ತದೆ, ತುದಿಯಲ್ಲಿ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ತವೆ ಹಾಗೂ ತೆನೆಗಳಲ್ಲಿ ಕಾಳು ಕಟ್ಟುವುದು ಕುಂಠಿತ ಆಗ್ತದೆ. ಇದು ಸಾಮಾನ್ಯವಾಗಿ ಸತುವಿನ ಕೊರತೆಯು ನಾವು ಎಲ್ಲಿ ಹೆಚ್ಚಿನ ಪ್ರಮಾಣದ ಸಾರಜನಕ ಮತ್ತು ರಂಜಕ ಗೊಬ್ಬರಗಳನ್ನ ಬಳಕೆ ಮಾಡಿರ್ತೀವೋ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಜೊತೆಗೆ ಸುಣ್ಣದಂಶ ಇರತಕ್ಕಂತ ಜಮೀನಿನಲ್ಲಿ ಸಹ ಇದರ ಕೊರತೆಯನ್ನು ನಾವು ಕಾಣಬಹುದಾಗಿದೆ. ಇದನ್ನು ನಿರ್ವಹಣೆ ಮಾಡಲು ಅಂದ್ರೆ ಸತುವಿನ ಕೊರತೆಯನ್ನು ನಿರ್ವಹಣೆ ಮಾಡಲು ನಾವು ಮಣ್ಣಿಗೆ ಸತುವಿನ ಸಲ್ಫೇಟ್ ಅನ್ನು ಸೇರಿಸಬೇಕು. 8-10 kg ಪ್ರತಿ ಎಕರೆಗೆ ನಾವು ಮಣ್ಣಿಗೆ ಸೇರಿಸಬಹುದು ಅಥವಾ 0.2% ಅಂದ್ರೆ 2 gram ಪ್ರತಿ ಲೀಟರ್ ನೀರಿಗೆ ಸತುವಿನ ಸಲ್ಫೇಟ್ ದ್ರಾವಣವನ್ನು ಸಿಂಪಡಣೆ ಮಾಡೋದ್ರಿಂದ ಈ ಪೋಷಕಾಂಶದ ನಿರ್ವಹಣೆಯನ್ನು ನಾವು ಮಾಡಬಹುದು. ಹಾಗೂ ಎರಡನೇದಾಗಿ ಕಬ್ಬಿಣ. ಕಬ್ಬಿಣದ ಕೊರತೆ ಲಕ್ಷಣಗಳು ಯಾವತರ ಅಂದ್ರೆ ಇದರ ಸಸ್ಯಗಳಲ್ಲಿ ಚಲಿಸೋದಿಲ್ಲ, ಹಾಗಾಗಿ ಇದರ ಕೊರತೆ ಲಕ್ಷಣಗಳು ನಾವು ಹೊಸ ಎಲೆಗಳು ಅಂದ್ರೆ ಮೇಲ್ಭಾಗದ ಎಲೆಗಳ ಮೇಲೆ ನಾವು ಕಾಣಬಹುದು. ಪ್ರಾರಂಭದಲ್ಲಿ ತಿಳಿ ಹಸಿರು ಬಣ್ಣ ಅಂತಕ್ಕಂತ ಎಲೆಗಳು ಕಾಣ್ತವೆ. ಇದರ ಕೊರತೆ ತೀವ್ರವಾದಂತೆ ನರಗಳ ಮಧ್ಯಭಾಗದಲ್ಲಿ ಹಳದಿಯಾಗಿ ಎಲೆ ದೂರದಿಂದ ಬಿಳಿ ಬಣ್ಣದಂತೆ ಕಾಣ್ತದೆ ಹಾಗೂ ಇದರ ಕೊರತೆಯು ಸುಣ್ಣದಾಂಶ ಹೆಚ್ಚಿರತಕ್ಕಂತ ಜಮೀನಿನಲ್ಲಿ ಮತ್ತು ನೀರು ಬಸಿದು ಹೋಗದಿರತಕ್ಕಂತ ಮಣ್ಣಿನಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಹಾಗಾಗಿ ಇದರ ನಿರ್ವಹಣಾ ಮಾಡಬೇಕಂದ್ರೆ ಕಬ್ಬಿಣ ಸಲ್ಫೇಟ್ ಅನ್ನು ನಾವು ಮಣ್ಣಿಗೆ 8-10 kg ಪ್ರತಿ ಎಕರೆಗೆ ಸೇರಿಸೋದ್ರಿಂದ ಅಥವಾ 0.2% ಅಂದ್ರೆ 2 gram ಪ್ರತಿ ಲೀಟರ್ ನೀರಿಗೆ ಕಬ್ಬಿಣ ಸಲ್ಫೇಟ್ ದ್ರಾವಣವನ್ನು ನಾವು ಸಿಂಪರಣೆ ಮಾಡೋದ್ರಿಂದ ಸತುವಿನ ಮತ್ತು ಕಬ್ಬಿಣದ ಕೊರತೆಯನ್ನು ಸಮರ್ಥವಾಗಿ ನಿಭಾಯಿಸಬಹುದು. ಜೊತೆಗೆ ಈಗ ಎಲ್ಲ ತೊಗರಿ ಬೆಳೆ ಇರೋದ್ರಿಂದ ನಮ್ಮ ಜಿಲ್ಲೆಯ ಪ್ರಮುಖ ಬೆಳೆ ತೊಗರಿ ಆಗಿರೋದ್ರಿಂದ ತೊಗರಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆಗಾಗಿ ನಾವು ಈಗ ದ್ವಿದಳ ಧಾನ್ಯ ಬೆಳೆಯತಕ್ಕ ನಿರ್ದಿಷ್ಟವಾದಂತಹ ಪೋಷಕಾಂಶ ಮಿಶ್ರವಾಗಿರ್ತಕ್ಕಂತ ಪಲ್ಸ್ ಮ್ಯಾಜಿಕ್ ಅನ್ನ ಈಗ ಬಳಕೆ ಮಾಡಬೇಕು. 50% ಫ್ಲವರಿಂಗ್ ಅಂದ್ರೆ 50% ಹೂವಾಡ ಹಂತದಲ್ಲಿ ಒಂದು ಸಲ ಮತ್ತು ಒಂದನೇ ಸ್ಪ್ರೇ 15 ದಿನದ ನಂತರ 2ನೇ ಸ್ಪ್ರೇ ಆಗಿ ಪಲ್ಸ್ ಮ್ಯಾಜಿಕ್ ಅನ್ನು ಬಳಕೆ ಮಾಡೋದಾಗಿದೆ. ಪಲ್ಸ್ ಮ್ಯಾಜಿಕ್ ಇದೊಂದು ನಿರ್ದಿಷ್ಟವಾದ ಪೋಷಕಾಂಶಗಳ ಒಂದು ಮಿಶ್ರಣ ಆಗಿದ್ದು ಇದರಲ್ಲಿ ಮುಖ್ಯ ಮತ್ತು ಲಘು ಪೋಷಕಾಂಶಗಳ ಜೊತೆಗೆ ಸಸ್ಯ ಪ್ರಚೋದಕ ಜೊತೆ ಗ್ರೋತ್ ಹಾರ್ಮೋನ್ಸ್ ಅನ್ನು ಒಳಗೊಂಡಿದ್ದು ಹೆಚ್ಚಿನ ಇಳುವರಿ ಪಡೆಯಾಗಿ ಇದು ಸಹಾಯಕ ಆಗ್ತದೆ. ಪಲ್ಸ್ ಮ್ಯಾಜಿಕ್ ಅನ್ನು ನಾವು 8-10 gram ಪುಡಿ ಮತ್ತು 0.5 ml ಅಂತ ಬೆಳೆ ಪ್ರಚೋದಕ ದ್ರಾವಣ ಇರುತ್ತೆ, ಎರಡನ್ನು ನಾವು 1 ಲೀಟರ್ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಬೆಳಿಗ್ಗೆ 8 ರಿಂದ 12 ಗಂಟೆ ಒಳಗೆ ಅಥವಾ ಸಾಯಂಕಾಲ 4 ರಿಂದ 6 ಗಂಟೆವರೆಗೆ ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕು. ಈ ಸಿಂಪರಣೆಯನ್ನು ಯಾವುದೇ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕದೊಂದಿಗೆ ಬಳಕೆ ಮಾಡಬಹುದು. ಆದರೆ ತಾಮ್ರಯುಕ್ತ ಕೀಟನಾಶಕ ಬಿಟ್ಟು ಉಳಿದ ಕೀಟನಾಶಕ ಜೊತೆಗೆ ನಾವು ಸಿಂಪರಣೆ ಮಾಡಬಹುದು. ಇದನ್ನು ತೊಗರಿಯಲ್ಲಿ 2 ಬಾರಿ ಸಿಂಪರಣೆ ಮಾಡೋದ್ರಿಂದ ಇಳುವರಿ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ರೈತ ಬಾಂಧವರು ತಪ್ಪದೆ ತಮ್ಮ ತೊಗರಿ ಬೆಳೆಯಲ್ಲಿ 50% ಫ್ಲವರಿಂಗ್ ಆದಾಗ ನೀವು ಒಂದು ಪಲ್ಸ್ ಮ್ಯಾಜಿಕ್ ಅನ್ನು ಬಳಕೆ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರದ ಕಲಬುರಗಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ಅವರು ಮಾಹಿತಿಯನ್ನು ಪಡೆಯಬಹುದಾಗಿದೆ. ಅಥವಾ ನನ್ನ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡುವ ಮೂಲಕ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಡಾಕ್ಟರ್ ಶ್ರೀನಿವಾಸ್ ಅವರನ್ನ ತಾವು ಮಾತಾಡಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ವಿಶೇಷವಾಗಿ ಮಣ್ಣಿನ ಬಗ್ಗೆ ತಿಳ್ಕೊಳ್ಳುವಂತದ್ದು ಬಹಳ ಅದ. ಅದರ ಜೊತೆಗೆ ನಾವು ಉಪಯೋಗ ಮಾಡುವಂತಹ ನೀರನ್ನು ಕೂಡ ನಾವು ಅರಿತುಕೊಳ್ಬೇಕಾಗ್ತದ. ಅದರಿಂದ ಮಣ್ಣು ಏನದಲ್ಲ ಅದು ಒಂದು ಜೀವಂತ ಪದಾರ್ಥ. ಅದು ಖುಷಿಯಾಗಿತ್ತು ಅಂತಂದ್ರೆ ನಮ್ಮ ಕೃಷಿ ಕೂಡ ಖುಷಿಯಾಗಿರ್ತದ. ಅದಕ್ಕಾಗಿ ನಾವು ಮಣ್ಣಿನ ಬಗ್ಗೆ ವಿಶೇಷವಾದಂತಹ ಒಂದು ಕಾಳಜಿಯನ್ನ ವಹಿಸಬೇಕಾಗ್ತದ. ಹೆಚ್ಚಿನ ಮಾಹಿತಿ ನೀವು ತಿಳ್ಕೋಬೇಕು ಅಂತಂದ್ರೆ ಡಾಕ್ಟರ್ ಶ್ರೀನಿವಾಸ್ ಅವರನ್ನ ಸಂಪರ್ಕ ಮಾಡಬಹುದು. ಅವರ ಮೊಬೈಲ್ ನಂಬರ್ 9494619133. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಮಣ್ಣಿನ ಬಗ್ಗೆ ತಮಗೆ ಏನೇನು ಬೇಕನ್ನಿಸ್ತದ ಅದನ್ನೆಲ್ಲ ಅವರಿಂದ ಕೇಳಬಹುದು. ಆತ್ಮೀಯರೆ, ಇಲ್ಲಿ ತನಕ ಏನು ನಮ್ಮ ಕೃಷಿ ಸಂವಾದದೊಳಗ ನಮ್ಮ ರೈತರು ತಾವು ಈ ವಾರ ಏನ್ ಮಾಡಬೇಕು, ಈ ವಾರ ಅಂತಂದ್ರೇನು, ಈಗ ತಾವು ಸದ್ಯಕ್ಕೆ ಯಾವ್ಯಾವ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ, ತಾವು ಏನು ಪರಿಹಾರ ಮಾಡ್ಕೊಳ್ಬೇಕು, ಯಾವ ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ಹೇಳಿದ್ದನ್ನ ಕೇಳಿದ್ರಿ. ತಮ್ಮ ಪರವಾಗಿ ನಾನು ನಮ್ಮ ಎಲ್ಲ ವಿಜ್ಞಾನಿಗಳು ಭಾಗವಹಿಸಿದಂತಹ ಡಾಕ್ಟರ್ ಜಹೀರ್ ಅಹಮದ್, ಡಾಕ್ಟರ್ ಎಆರ್ ಕುರ್ಬರ್, ಡಾಕ್ಟರ್ ಶ್ರೀನಿವಾಸ್ ಎಲ್ಲರಿಗೂ ತಮ್ಮ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಷಯಗಳ ಜೊತೆಗೆ, ಹೊಸ ಸಮಸ್ಯೆಗಳ ಜೊತೆಗೆ, ಮತ್ತೆ ಹೊಸ ಪರಿಹಾರಗಳ ಜೊತೆಗೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದುವರೆಗೆ ಕೃಷಿ ಸಂವಾದ, ಕೃಷಿ ಹಾಗೂ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಕೃಷಿ ವಿಜ್ಞಾನಿಗಳೊಂದಿಗೆ ಸಂವಾದ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗ ತಜ್ಞರಾಗಿರುವ ಡಾ ಜಹೀರ್ ಅಹಮದ್, ಮಣ್ಣು ವಿಜ್ಞಾನಿ ಡಾ ಶ್ರೀನಿವಾಸ್ ಹಾಗೂ ಪ್ರಾಧ್ಯಾಪಕರಾದ ಡಾ ಎಆರ್ ಕುರುಬಾರ್. ನಿರ್ಮಾಣ ನೆರವು ಶೋಭಾ ಎನ್ ವಕೀಲ್. ಪ್ರಸ್ತುತಿ ಸೋಮಶೇಖರ್ ಎಸ್ರುಳಿ. ಈಗ ಅಕ್ಕಮಹಾದೇವಿ ಶಿವಕುಮಾರ್ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಸಂಪ್ರದಾಯದ ಪದಗಳನ್ನು ಕೇಳೋಣ. ದೇವೆನ್ನ ಮುನಿದ್ಯಾ, ದೇವೆನ್ನ ಮುನಿದ್ಯಾ, ಮುತ್ತಿನ ಕಂಬಕ ಹತ್ತಿ ನಿಲ್ಲುವಂತ ಮುತ್ತೋದಿ ರಾಣಿ ಮರೆಯಾದೆ, ದೇವೆನ್ನ ಮುನಿದ್ಯಾ, ಕಾಜಿನ ಕಂಬಕ ಮೋಜಲಿ ನಿಲ್ಲುವಂತ ಮೋಜಿನ ರಾಣಿ ಮರೆಯಾದೆ, ದೇವೆನ್ನ ಮುನಿದ್ಯಾ, ಹಾಲ ಹಾಲನೆಂದು ಹಲ ಬೀದೇರುದ ರಾಣಿ, ಹಾಲಿಗೆ ನಿನಗ ಋಣವಿಲ್ಲ, ದೇವೆನ್ನ ಮುನಿದ್ಯಾ, ಹಾಲಿಗೆ ನಿನಗ ಋಣವಿಲ್ಲ ಸಂಗೊಳ್ಳಿ, ಹಾದಿಗೆ ನಿನಗ ಋಣವಾದೆ, ದೇವೆನ್ನ ಮುನಿದ್ಯಾ, ಹೊಂಗ ಹೊಂಗಲಂದೆ ಹೊಂಗಲಂದೆ ರುದರಾಣಿ, ಹೊಂಗಲಗ ನಿನಗ ಋಣವಿಲ್ಲ, ದೇವೆನ್ನ ಮುನಿದ್ಯಾ, ಹೊಂಗಲ್ಕ ನಿನಗ ಋಣವಿಲ್ಲ ಸಂಗೊಳ್ಳಿ, ಹಾದಿಗೆ ನಿನಗ ಋಣವಾದೆ, ದೇವೆನ್ನ ಮುನಿದ್ಯಾ, ಅಣ್ಣ ಅಣ್ಣನೆಂದು ಅಣ್ಣಂದೇರುದರಾಣಿ, ಅಣ್ಣಗ ನಿನಗ ಋಣವಿಲ್ಲ, ದೇವೆನ್ನ ಮುನಿದ್ಯಾ, ಅಣ್ಣಗ ನಿನಗ ಋಣವಿಲ್ಲ ಸಂಗೊಳ್ಳಿ, ಮಣ್ಣಿಗೆ ನಿನಗ ಋಣವಾದೆ, ದೇವೆನ್ನ ಮುನಿದ ಹೂಡದ ಮುಂದ ತೇರಿನ ಸಿಂಗಾರ ತೇರಿನ ತಕ್ಕ ಮಗಳಿಲ್ಲ ದೇವೆನ್ನ ಮುನಿದ ತೇರಿನ ತಕ್ಕ ಮಗಳಿಲ್ಲ ರುದ್ರವಾಯ್ ಇನ್ನೊಂದು ಹತ್ತು ವರುಷ ಇರಲಿಲ್ಲ ದೇವೆನ್ನ ಮುನಿದ್ಯಾಯ್ ಹತ್ತ ಬಲ್ಲವರಿಗೆ ಕತ್ತಿಯ ಕೊಡುವೆನಾಯ್ ಹತ್ತಿ ಮಂಟಪ ಬಿಗಿರೆಂದ ದೇವೆನ್ನ ಮುನಿದ್ಯಾಯ್ ಹತ್ತಿ ಮಂಟಪ ಬಿಗಿರೆಂದ ಮಲ್ಲ ಸಜಾಯ್ ದ್ವಂದ್ವ ಮಾಡಿ ಮಣ್ಣ ಕೊಡಿರೆಂದ ದೇವೆನ್ನ ಮುನಿದ್ಯಾಯ್ ಏರ ಬಲ್ಲವರಿಗೆ ಕುದರಿಯ ಕೊಡುವೆನಾಯ್ ಏರಿ ಮಂಟಪ ಬಿಗಿರೆಂದ ದೇವೆನ್ನ ಮುನಿದ್ಯಾಯ್ ಏರಿ ಮಂಟಪ ಬಿಗಿರೆಂದ ಮಲ್ಲ ಸಜಾಯ್ ವೆಚ್ಚ ಮಾಡಿ ಮಣ್ಣ ಕೊಡಿರೆಂದ ದೇವೆನ್ನ ಮುನಿದ್ಯಾಯ್ ಆರುತಿ ಬೆಳಗುತ್ತ ಏನೆಂದ ಅಳತನಾಯ್ ಇಂದಿಗೆ ನನ್ನ ರಥ ಮುರಿತೆಂದ ದೇವೆನ್ನ ಮುನಿದ್ಯಾಯ್ ಇಂದಿಗೆ ನನ್ನ ರಥ ಮುರಿತೆಂದ ಮಲ್ಲ ಸಜಾಯ್ ಬೋರಾಡಿ ಕರೆದು ಅಳತಾನ ದೇವೆನ್ನ ಮುನಿದ್ಯಾಯ್ ಸಂಗೊಳ್ಳಿ ಹಾದ್ಯಾಕ ಮಂದ್ಯಾಕ ಬಳಗ್ಯಾಕ ಚಂದ್ರ ಜ್ಯೋತ್ಯಾಕ ಎಡಬಲಕ ದೇವೆನ್ನ ಮುನಿದ್ಯಾಯ್ ಚಂದ್ರ ಜ್ಯೋತ್ಯಾಕ ಎಡಬಲ್ಕ ರುದ್ರನಾಯ್ ಚಂದಾಗಿ ಮಣ್ಣ ಕೊಡತಾರ ದೇವೆನ್ನ ಮುನಿದ್ಯಾಯ್ ತೇರಿನ ಮ್ಯಾಲ ಏನೇನ ಹಾರವಾಯ್ ಇಪ್ಪತ್ತೊಂದಡಕಿ ಬಿಳಿಯಲಿ ದೇವೆನ್ನ ಮುನಿದ್ಯಾಯ್ ಇಪ್ಪತ್ತೊಂದಡಕಿ ಬಿಳಿಯಲಿ ಬಂಗಾರು ಹಾರವ ಸಂಗೊಳ್ಳಿ ಹೊಳೆತನಕ ದೇವೆನ್ನ ಮುನಿದ್ಯಾಯ್ ಕಂಕಣ ಚೂಡೆವ ವಂಕಿ ಬಜೂ ಬಂದ ಬಂಗಾರ ಬಳಿಯ ತಗಿರೆಂದ ದೇವೆನ್ನ ಮುನಿದ್ಯಾಯ್ ವಾಲಿಯ ತಗಿರೆಂದ ಬುಗಡೆಯ ತಗಿರೆಂದಾಯ್ ಜಾಳಿಗೆ ನಾತ ಬಿಡಿರೆಂದ ದೇವೆನ್ನ ಮುನಿದ್ಯಾಯ್ ಮಂಗಳ ಆರುತಿ ಮಾಡಿ ಇರದಯ್ಯ ಗುಳದಾಳಿ ಕೋಟ ಮಲಸ ಜಗ ದೇವೆನ್ನ ಮುನಿದ್ಯಾಯ್ ಸಂಗೊಳ್ಳಿ ಗಾಡಗೆ ಚಂದಾಗಿ ಕುಳತೆನ ಚಂದದ ಗೊಂಬಿ ರುದರಾಣಿ ದೇವೆನ್ನ ಮುನಿದ್ಯಾಯ್ ಚಂದದ ಗೊಂಬಿ ರುದರಾಣಿ ನಿನ್ನ ಬಿಟ್ಟು ಹ್ಯಾಂಗ ಕಿತ್ತೂರ ಹೊಗಲೇಳ ದೇವೆನ್ನ ಮುನಿದ್ಯಾಯ್ ಸಂಗೊಳ್ಳಿ ಗಾಡಿಗೆ ಚಂದಾಗಿ ಕುಳತೆನಾಯ್ ಚಂದದ ಗೊಂಬಿ ರುದರಾಣಿ ದೇವೆನ್ನ ಮುನಿದ್ಯಾಯ್ ಚಂದದ ಗೊಂಬಿ ರುದರಾಣಿ ನಿನ್ನ ಬಿಟ್ಟು ಹಂಗ ಕಿತ್ತೂರ ಹೊಗಲೇಳ ದೇವೆನ್ನ ಮುನಿದ್ಯಾಯ್ ದೇವೆನ್ನ ಮುನಿದ್ಯಾಯ್ ದೇವೆನ್ನ ಮುನಿದ್ಯಾಯ್ ಇದೇ ಕಲಾವಿದರಿಂದ ಇನ್ನೊಂದು ಸಂಪ್ರದಾಯದ ಪದ ಕೇಳೋಣ ಕೋಲಿನ ಕೋಲ ಕೋಲು ಕೋಲಿನ ಕೋಲ ಕೋಲೆನ್ನ ಮೂದ ಹವಳಾವ ಕೋಲ ಕೋಲೆನ್ನ ಮೂದ ಹವಳಾವ ಕೋಲ ಕೋಲು ಕೋಲಿನ ಕೋಲ ಕೋಲು ಕೋಲಿನ ಕೋಲ ಕೋಲೆನ್ನ ಮೂದ ಹವಳಾವ ಕೋಲ ಕೋಲೆನ್ನ ಮೂದ ಹವಳಾವ ಕೋಲ ಸೋಮವಾರ ದಿವಸ ಹೇಮ ಮಂಚದ ಮ್ಯಾಲ ಸೋಮ ಸಲಾಗ ಮಲಗ್ಯಾನ ಕೋಲ ಸೋಮ ಸಲಾಗ ಮಲಗ್ಯಾನ ಮಲ ಸಜ್ಜ ಸಿಮಿಯ ಪಾತ್ರ ಸರು ಬಂದ ಕೋಲ ಸೀಮಿಯ ಪತ್ರ ಸರು ಬಂದ ಕೋಲ ಬಂದಂತ ಕಾಗದ ಹೋದ ಮಲ ಸಜ್ಜ ಚಿಂತಿ ಬಾಳಾದ ಮನದಾಗ ಕೋಲ, ಚಿಂತಿ ಬಾಳಾದ ಮನದಾಗ ಕೋಲ. ಕಾಗದ ಬರೆ ಬರೆದು ಸಿಕ್ಕೇವ ಮತ್ಯಾನ, ಕಾಳಗ ಹೋಗಿ ಕರಿರೆಂದ ಕೋಲ. ಕಾಳಗ ಹೋಗಿ ಕರಿರೆಂದ ಮಲ್ಲ ಸಜ್ಜ, ಮರಿಗುದಿರಿ ಜೀನ ಬಿಗಿರೆಂದ ಕೋಲ. ಮರಿಗುದಿರಿ ಜೀನ ಬಿಗಿರೆಂದ ಕೋಲ. ದೇವರ ಮನಿಯಾಗ ಕರೆದು ಪಾರ್ವತಿ ತಾಯಿ, ಸರುಬಳಗ ಜಾಕಿ ಹಡೆದವ ಕೋಲ. ಸರುಬಳಗ ಜಾಕಿ ಹಡೆದವ ಮಿರಜಿಗೆ, ಹೋಗಿ ಬರ್ತನಕ ಅರಮನೆಯ ಕೋಲ. ಹೋಗಿ ಬರ್ತನಕ ಅರಮನೆಯ ಕೋಲ. ಸೋಮಸಲಿ ಬಿಟ್ಟು ಬರುವ ಬೆಳೆಯದಾಗ, ಬಾಗಿಲ ತೋಳ ಬಡೆದಾವ ಕೋಲ. ಬಾಗಿಲ ತೋಳ ಬಡೆದಾವ ಕೋಲ. ಬ್ಯಾಡೋ ನಿನ್ನ ಮಗನ ಅಪಸಕುನವಾದವ, ನಾಳಿ ಹೋಗೆಂದು ನುಡಿದಾಳ ಕೋಲ. ನಾಳಿ ಹೋಗೆಂದು ನುಡಿದಾಳ ಕೋಲ. ಅಪಸಕುನ ಗಿಪ್ಪಸಕುನ ಅವ ನಮ್ಮ ತಲಿ ಮ್ಯಾಲ, ಹೋಗಿ ನ ಬರುವೆ ಹಡೆದವ್ವ ಕೋಲ. ಹೋಗಿ ನ ಬರುವೆ ಹಡೆದವ್ವ ಕೋಲ. ಕಿತ್ತೂರ ದಾಟುವಾಗ ಹೇನಂದ ಮಲ್ಲ ಸಜ್ಜ, ಬೆಳ್ಳೋಡಿ ರೈರಣ್ಣಗ ನಮ ಶರಣ ಕೋಲ. ಬೆಳ್ಳೋಡಿ ರೈರಣ್ಣಗ ನಮ ಶರಣ, ತಿರುಗಿದ ಬಂಗಾರ ಮುಖವ ನಾ ಕೊಡುವೆ ಕೋಲ. ಬಂಗಾರ ಮುಖವ ನಾ ಕೊಡುವೆ ಕೋಲ. ಬತ್ತಲ ಗುದರಿಯ ಜಿಗದೇರಿ ಮಲ್ಲ ಸಜ್ಜ, ಒಬ್ಬರಿಲ್ಲವನ ಎಡಬಲಕ ಕೋಲ. ಒಬ್ಬರಿಲ್ಲವನ ಎಡಬಲಕ ಕೋಲ. ಪಟ್ಟೆದ ಕುದರಿಯ ಹೇರಾನ ಮಲ್ಲ ಸಜ್ಜ, ಊರ ಬಿಟ್ಟಾನ ಮಧ್ಯಣಕ ಕೋಲ. ಊರ ಬಿಟ್ಟಾನ ಮಧ್ಯಣಕ ಕೋಲ. ಹಾದಿ ಮ್ಯಾಗಿಲ್ಲದ ಕಾಗಿ ಕೆಂಡಾವ, ಸೂರ್ಯಾವ ಮನ್ಲಿ ಯಾರಿಲ್ಲ ಕೋಲ. ಮನ್ಲಿ ಯಾರಿಲ್ಲ ಎಡಬಲಕ ಕೋಲ. ಏರಲರ ಗುಡ್ಡ ಏರಿ ಮಲ ಸಜ್ಜ, ಏರಿ ನೋಡಿದ ಮಲೆನಾಡ ಕೋಲ. ಏರಿ ನೋಡಿದ ಮಲೆನಾಡ, ನಾ ಬಿಟ್ಟು ಹ್ಯಾಂಗ ಹೋಗಲಿ ಮಿರಜೀಗಿ ಕೋಲ. ಹ್ಯಾಂಗ ಹೋಗಲಿ ಮಿರಜೀಗಿ ಕೋಲ. ಸೇಗುಣಸಿ ಗೌಡನ ಮಸಲತ್ತ ತಿಳಿಲಿಲ್ಲ, ಕತ್ತಲಕ ಹಾಕ ಸೇಗುಣಸಿ ಕೋಲ. ಕತ್ತಲಕ ಹಾಕ ಸೇಗುಣಸಿ ಶಿವಗೌಡ, ದೇಸಾಯಿ ಸಂಚ ಒಳ ಸಂಚ ಕೋಲ. ದೇಸಾಯಿ ಸಂಚ ಒಳ ಸಂಚ ಕೋಲ. ಮಲ ಸಜ್ಜ ಬಂದದ್ದು ಕೇಳ್ಯಾರ ದೇಸಾಯಿ, ಬಂದ ಮುಸುಕಿಯ ಹಾಕ್ಯಾರ ಕೋಲ. ಬಂದ ಮುಸುಕಿಯ ಹಾಕ್ಯಾರ ಕೋಲ. ಬೆನ್ನತ್ತಿ ಹಿಂದಿಂದ ಯಾರ್ಯಾರೋ ಮಲ್ಲ ಸಜ್ಜ, ಸಕ್ಕರಿ ಮಾತ ಸುರಿಸ್ಯಾರ ಕೋಲ. ಸಕ್ಕರಿ ಮಾತ ಸುರಿಸ್ಯಾರ ಕೋಲ. ಸೇಗುಣಸಿ ಗೌಡನ ಸಾವು ಬರಲೇ ತಾಯಿ, ದೇಸಾಯಿ ಕೂಡ ಮಸಲತ್ತ ಕೋಲ. ದೇಸಾಯಿ ಕೂಡ ಮಸಲತ್ತ ಮಲ್ಲ ಸಜ್ಜ, ಮೋಸ ಸರಿ ಹೋದ ಕಡೆತನಕ ಕೋಲ. ಮೋಸ ಸರಿ ಹೋದ ಕಡೆತನಕ ಕೋಲ. ಕೋಲು ಕೋಲಿನ ಕೋಲ, ಕೋಲು ಕೋಲಿನ ಕೋಲ, ಕೋಲೆನ್ನ ಮೂದ ಹವಳಾವ ಕೋಲ. ಕೋಲೆನ್ನ ಮೂದ ಹವಳಾವ ಕೋಲ. ಕೋಲು ಕೋಲಿನ ಕೋಲ, ಕೋಲು ಕೋಲಿನ ಕೋಲ, ಕೋಲೆನ್ನ ಮೂದ ಹವಳಾವ ಕೋಲ. ಕೋಲೆನ್ನ ಮೂದ ಹವಳಾವ ಕೋಲ. ಕೋಲೆನ್ನ ಮೂದ ಹವಳಾವ ಕೋಲ. ಇಲ್ಲಿ ತನಕ ಅಕ್ಕಮಹಾದೇವಿ ಶಿವಕುಮಾರ್ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಕಾರ್ಯಕ್ರಮದ ಕೊನೆಗೆ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ ಮೂಡಿ ಬರ್ತದ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಕೊಪ್ಪಳ, ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆಯ ಸಾಧ್ಯತೆಗಳು 85%, ಬೀದರ್, ವಿಜಯಪುರ ಮತ್ತು ನೆರೆಯ ಜಹೀರಾಬಾದ್ಗಳಲ್ಲಿ 80%, ರಾಯಚೂರು, ಬಳ್ಳಾರಿ ಜಿಲ್ಲೆಗಳಲ್ಲಿ 70%, ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗೆ 90% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು